ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳಿ ಪ್ರಾಯೋಜಕ ಸರಣಿ. ವಾಲ್ಮಿ ಒಲಿಮೆ ನೆಲ ಜಲ ಗೆಲುಮೆ, ಪ್ರಾಯೋಜಕರು ನೆಲ ಜಲ ನಿರ್ವಹಣಾ ಸಂಸ್ಥೆ ವಾಲ್ಮಿ ಧಾರವಾಡ. ಆಕಾಶವಾಣಿ ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ವಾಲ್ಮೀ ಒಲುಮೆ ನೆಲ ಜಲ ಗೆಲುಮೆ. ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ, ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿ ಅಮೂಲ್ಯ ನಿಸರ್ಗ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಮರ್ಪಕ ಬಳಕೆಯ ಕುರಿತ ವಾಲ್ಮೀ ಸಂಸ್ಥೆಯ ಪ್ರಯೋಗ ಹಾಗೂ ಫಲಿತಾಂಶಗಳ ಅನುಷ್ಠಾನದ ಪಾಠಗಳು ಕೇಳಿ ವಿಶೇಷ ಸರಣಿ ವಾಲ್ಮೀ ಒಲುಮೆ ನೆಲ ಜಲ ಗೆಲುಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ವಾಲ್ಮೀ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮೀ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಜಲಶಾಸ್ತ್ರ ಕುರಿತು ವಾಲ್ಮಿ ಸಂಸ್ಥೆಯ ಸಹಾಯಕ ಇಂಜಿನಿಯರ್ ಆಗಿರುವ ಮಹಾದೇವ ಗೌಡ ಪುತ್ತನಗೌಡ ಅವರೊಂದಿಗೆ ಸಂದರ್ಶನ ಭಾಗ 1. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೃಷಿ, ನೀರಾವರಿ ತಾಂತ್ರಿಕತೆ, ಮಣ್ಣು, ನೀರು ಮತ್ತು ವಿಶೇಷವಾಗಿ ಜಲಶಾಸ್ತ್ರದ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ವಿಷಯಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಾಲ್ಮೀ ಸಂಸ್ಥೆಯೊಳಗೆ ಸಹಾಯಕ ಇಂಜಿನಿಯರ್ ಆಗಿರುವಂಥ ಮಹಾದೇವಗೌಡ ಹುತ್ತಿನಗೌಡರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮಹಾದೇವಗೌಡ ಅವರೇ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಭಾಳ ವಿಶಿಷ್ಟವಾದಂಥ ಒಂದು ವಿಷಯವನ್ನು ತಾವು ಇವತ್ತಿನ ಕಾರ್ಯಕ್ರಮದ ಸಲುವಾಗಿ ಆರಿಸಿಕೊಂಡಿದ್ದೀರಿ. ಮಣ್ಣು, ನೀರು ಮತ್ತು ಜಲಶಾಸ್ತ್ರ, ಇವುಗಳ ಬಗ್ಗೆ ತಾವು ವಿವರವಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೀರಿ. ಮಣ್ಣು ಮತ್ತು ನೀರು ಇದ್ರ ಜೊತೆಗೆ ಕೃಷಿಯ ಸಂಬಂಧ ಏನಿರ್ತದೆ ಮತ್ತು ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಿ. ನಾವೆಲ್ಲ ಕೃಷಿ ಪ್ರಧಾನವಾದ ದೇಶದೊಳಗೆ ಬದುಕ್ತಾ ಇದ್ದೀವಿ. ಕೃಷಿಗೆ ಮಣ್ಣು ನೀರು ಇಲ್ಲದೆ ಕೃಷಿ ಇಲ್ಲ. ಸೊ ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಇದರ ಮೂಲ ಸ್ವರೂಪ ಮತ್ತು ಒಂದಕ್ಕೊಂದು ಸಂಬಂಧದ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ನಮಗೆಲ್ಲ ಗೊತ್ತಿದ್ದಂಗೆ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ಕೂಡ ಶಕ್ತಿ ಬೇಕು. ಈ ಶಕ್ತಿ ಬರೋದು ಹೆಂಗೆ? ತನ್ನ ಚಟುವಟಿಕೆ ಮಾಡಬೇಕಂದ್ರೆ ಯಾವುದೇ ಒಂದು ಪ್ರಾಣಿ ಇರಲಿ ಪಕ್ಷಿ ಇರಲಿ ಶಕ್ತಿ ಬೇಕು ಈ ಚಟುವಟಿಕೆಗೆ, ಅದರಲ್ಲೂ ಕೂಡ ಮಾನವನ ಚಟುವಟಿಕೆಗೆ ಮತ್ತು ಆರೋಗ್ಯಕ್ಕೆ. ಪೌಷ್ಟಿಕ ಹಾಗೂ ನಿರ್ದಿಷ್ಟವಾದಂಥ ಪ್ರಮಾಣದ ಆಹಾರ ಬೇಕೇ ಬೇಕು. ಆಹಾರದ ಮೂಲ ಯಾವುದು ಹಂಗಂದರೆ ನಮಗೆ ಕೃಷಿ ಆಹಾರದ ಮೂಲ. ಉದಾಹರಣೆಗೆ ಕೃಷಿ ಉತ್ಪನ್ನ ನಮಗೆ ಮೂಲ ಆದರೆ ಅದರಲ್ಲಿ ಕಾಳು, ದವಸ ಧಾನ್ಯ, ತರಕಾರಿ ಇತ್ಯಾದಿಗಳು ನಾವು ಕೃಷಿಯಿಂದ ಪಡಿತೀವಿ. ಕೃಷಿಯ ಮೂಲ ಅಂಶ ಹಂಗಂದ್ರೆ ಏನು? ಕೃಷಿಯ ಮೂಲ ಅಂಶ ಮಣ್ಣು ಮತ್ತು ನೀರು. ಅದರ ಜೊತೆಗೆ ಏನು ಬೇಕು ಅಂದರೆ ಅಗತ್ಯ ಪೋಷಕಾಂಶಗಳು ಇದ್ದಾಗ ಮಾತ್ರ ಕೃಷಿ ಆಗ್ತದೆ. ಹಂಗೆ ನಾನು ಏನು ಬರೀ ಕೇವಲ ಫಲವತ್ತಾದ ಮಣ್ಣು, ಬೀಜ ಮತ್ತು ಪೋಷಕಾಂಶಗಳನ್ನು ಬೆಳೀರಿ ಅಂತ ಹೇಳಿಕೊಟ್ಟೆ ಇದು ಅಸಾಧ್ಯ, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಲ್ಲಿರೋ ಪೋಷಕಾಂಶಗಳನ್ನು ಗಿಡದ ಬೇರಿನ ಮೂಲಕ ದ್ರಾವಣ ರೂಪದೊಳಗೆ ಎಲೆಗಳಲ್ಲಿರ್ತಕ್ಕಂಥ ಪತ್ರ ಹರಿತು. ಅಂದರೆ ಎಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಈ ಸೂರ್ಯನ ಕಿರಣದ ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಮ್ಮ ಎಲೆಗಳು ಮಾಡಿ ಅಲ್ಲಿ ಆಹಾರ ಉತ್ಪಾದನೆ ಮಾಡಿ ಮತ್ತು ಗಿಡದ ಎಲ್ಲ ಭಾಗಗಳಿಗೂ ಸರಬರಾಜು ಮಾಡಲಿಕ್ಕೆ ನೀರು, ಈ ಪೋಷಕಾಂಶಗಳನ್ನು ದ್ರಾವಣ ರೂಪದಲ್ಲಿ ನಮಗೆ ಸರಬರಾಜು ಮಾಡಲಿಕ್ಕೆ ನೀರು ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಈ ರೀತಿ ಮಣ್ಣಿಲ್ಲದೆ ಬೀಜ ಹಾಕ್ಲಿಕ್ಕಾಗೋದಿಲ್ಲ, ಬೀಜ ಹಾಕಿದರೂ ಕೂಡ ನೀರಿಲ್ಲದೆ ಬೀಜ ಮೊಳಕೆ ಒಡೆಯೋದಿಲ್ಲ, ಬೀಜ ಮೊಳಕೆ ಒಡೆದ ಮೇಲೂ ಕೂಡ ಅದು ಪೂರ್ತಿ ಕಾಯಿಗಟ್ಟಬೇಕು, ಹೂ ಗಟ್ಟಬೇಕು ಅಂದರೂ ಕೂಡ ನಮಗೆ ನೀರು ಬೇಕಾಗ್ತದೆ. ಬೇರೆ ಬೇರೆ ಪ್ರಮಾಣದಲ್ಲಿ ನೀರು ಬೇರೆ ಬೇರೆ ಸಮಯದೊಳಗೆ ಆ ಪೂರ್ತಿ ಒಂದು ಬೆಳೆಯ ಒಂದು ಜೀವಿತಾವಧಿ ಏನೈತೆ ಅದರಲ್ಲಿ ನೀರಿನ ಅಂಶ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೀಗಾಗಿ ಕೃಷಿಗೆ ಸಂಬಂಧಿಸಿದಂತೆ ಭೂಮಿ ಮತ್ತು ನೀರು, ಕೃಷಿ ಒಂದೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿದಾವ. ಒಳ್ಳೆಯದು ಹೊತ್ತಿನಗೌಡ್ರೆ, ಈಗ ನಾವು ಮೂಲಕ್ಕೆ ಹೋಗೋಣ. ಮಣ್ಣು ಮತ್ತು ನೀರು ಯಾವ ರೀತಿ ಸೃಷ್ಟಿಯಾದವು, ಅವುಗಳ ಸಂಬಂಧ ಏನದ ಅನ್ನೋದ್ರ ಬಗ್ಗೆ, ಅದರ ಸ್ವರೂಪ ಏನದ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ನಾವು ಇವತ್ತು ಕೃಷಿಯಲ್ಲಿ ಉಪಯೋಗ ಮಾಡ್ತಕ್ಕಂಥ ಮಣ್ಣು ಮತ್ತು ನೀರು, ಇವು ಪ್ರಕೃತಿ ನಮಗೆ ಕೊಟ್ಟಂತ ಅತಿ ಪ್ರಮುಖವಾದಂಥ ಸಂಪನ್ಮೂಲಗಳು. ನಾವು ಎಲ್ಲದರ ಮೂಲವನ್ನು ತಿಳ್ಕೊಂತೀವಿ, ಆದರೆ ಈ ಅತಿ ಅವಶ್ಯಕವಾದಂಥ ಸಂಪನ್ಮೂಲಗಳ ಮೂಲದ ಬಗ್ಗೆ ತಾವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಬಹಳ ಒಳ್ಳೆಯ ಪ್ರಶ್ನೆ. ಎಲ್ಲದಕ್ಕೂ ಕೂಡ ಆರಂಭ ಅಥವಾ ಮೂಲ ಅಂತ ಇದ್ದೇ ಅದ. ನಾವು ಇವತ್ತು ಕೃಷಿ ಮಾಡುವ ಮಣ್ಣು ಮತ್ತು ನೀರಿನ ಸೃಷ್ಟಿಗೂ ಕೂಡ ಒಂದು ಮೂಲ ಅದ. ವಿಜ್ಞಾನಿಗಳ ಒಂದು ಸಂಶೋಧನೆ ಮತ್ತು ಪಳೆಯುಳಿಕೆಗಳ ಸವೆತ ಅಂತ ಹೇಳ್ತೀವಿ. ಪ್ರತಿಯೊಂದು ವಸ್ತು ಕೂಡ ಸವಿತದ, ಅದಕ್ಕೆ ನಾವು ಇಂಗ್ಲೀಷ್ನೇ ಡಿಕೆ ಅಂತ ಹೇಳ್ತೀವಿ. ಈ ನಮಗೆ ಭೂಮಿ ಮೇಲೆ ಲಭ್ಯವಾದಂಥ ಅತಿ ಪುರಾತನವಾದ ಒಂದು ವಸ್ತುವಿನ ಪಳೆಯುಳಿಕೆಯ ಸವೆತವನ್ನು ವಿಜ್ಞಾನಿಗಳು ಸಂಶೋಧನೆ ಮಾಡಿದಾಗ ಭೂಮಿ ಸುಮಾರು 4.6 ಬಿಲಿಯನ್ ಅಂದರೆ 460 ಕೋಟಿ ವರ್ಷಗಳ ಹಿಂದೆ ನಮ್ಮ ಸೂರ್ಯ ಮತ್ತು ಸೌರಮಂಡಲ ಏನು ಉಗಮವಾಯಿತು ಆವತ್ತು ನಮ್ಮ ಭೂಮಿ ಉಗಮ ಆಯಿತು ಅಂತ ನಮ್ಮ ವಿಜ್ಞಾನಿಗಳು ಅಂದಾಜು ಮಾಡ್ಯಾರ. ಅಂದಿನಿಂದ ಇಂದಿನವರೆಗೂ ಕೂಡ ಭೂಮಿ ಸ್ವರೂಪದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ, ರಚನೆಗಳನ್ನು ಕಂಡದ. ಅದರಂಗೆ ನೀರಿನ ಬಗ್ಗೆ ಹೇಳಬೇಕಂದ್ರೆ ಭೂಮಿ ಹುಟ್ಟಿದ ಮ್ಯಾಲೆ ಸುಮಾರು ಇಂದಿಗೆ 3.8 ಬಿಲಿಯನ್ ಅಂದರೆ 380 ಕೋಟಿ ವರ್ಷಗಳ ಹಿಂದೆ ನೀರಿನ ಕುರುಹು ಇತ್ತು ಅಂತ ಅನ್ನೋದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಭೂಮಿ ಮೇಲೆ ಅಪ್ಪಳಿಸಿದಂಥ ಧೂಮಕೇತುಗಳಾಗಿರ್ಬೋದು ಹಾಗೂ ಇತರೆ ಆಕಾಶಕಾಯಗಳು, ಅವುಗಳಲ್ಲಿರ್ತಕ್ಕಂಥ ನೀರಾವಿ ಕಣಗಳು ಅಂದರೆ ವಾಟರ್ ವೇಪರ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅವುಗಳು ಭೂಮಿ ಮೇಲೆ ಬಂದು ಮೊದಲು ನೀರು ಸೃಷ್ಟಿಯಾಯಿತು. ಆಮೇಲೆ ನೀರಾವಿಯಿಂದ ಹಿಡಿದು ಅತಿ ಸಣ್ಣ ಕಣ್ಣಿಗೆ ಕಾಣದಂಥ ನೀರಾವಿ ಅಂದರೆ ವಾಟರ್ ವೇಪರ್ ಅಂತ ಹೇಳ್ತೀವಿ, ಅಲ್ಲಿಂದ ಹಿಡಿದು ಬೃಹತ್ತಾದಂಥ ಸರೋವರ, ಸಾಗರಗಳು, ಸಮುದ್ರಗಳಲ್ಲಿ ನೀರು ರಚನೆಯಾಗಿ ರಚನೆಯಾಗೋದ್ರೊಂದಿಗೆ ವಿವಿಧ ರೂಪಾಂತರಿಯಾಗಿ ಈ ಭೂಮಂಡಲದಲ್ಲಿ ಲಭ್ಯವಿದೆ. ಇನ್ನು ಮಣ್ಣಿನ ರಚನೆ ಬಗ್ಗೆ ಹೇಳಬೇಕು ಅಂತಂದರೆ ಭೂಮಿ ಶಿಲಾಗೋಳದ ಬೃಹತ್ ಬಂಡೆಗಳನ್ನು ಹೊಂದಿದೆ. ಅಂದರೆ ನಾವು ನೋಡ್ತೀವಿ ಭೂಮಿ ಆಗಿದ್ದು ಕಲ್ಲು ಬಂಡೆಗಳಿಂದ, ಜ್ವಾಲಾಮುಖಿ ಸ್ಫೋಟ ಸಂಭವಿಸಿ ಅದು ಈ ವಾತಾವರಣಕ್ಕೆ ತನಿದಾಗ ಜ್ವಾಲಾಮುಖಿ ಗಟ್ಟಿಯಾಗಿ ಶಿಲಾ ಬಂಡೆಗಳಾಗ್ತದೆ. ಈ ಶಿಲಾ ಬಂಡೆಗಳು ಸವೆತದಿಂದ ಅಂದರೆ ನಿರಂತರವಾಗಿ ವಾತಾವರಣದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಂದ್ರೆ ಗಾಳಿ ಇರಬಹುದು, ಮಳೆ ಇರಬಹುದು, ನೀರಿನ ಹರಿವಿರಬಹುದು, ಸೂರ್ಯನ ಶಾಖದಿಂದ ಆ ಕಲ್ಲುಗಳು ಸವೆದು ಸವೆದು ಸವೆದು ಸವೆದು ಸಣ್ಣ ಚೂರುಗಳಾಗಿ ಈ ಮಣ್ಣು ನಮಗೆ ದೊರಕ್ತದೆ. ಹೀಗೆ ನಮ್ಮ ಈ ರಾಕ್ ಅಂತ ಹೇಳ್ತೀವಿ ಅಂದರೆ ಕಲ್ಲು ಬಂಡೆಗಳು ಅಥವಾ ಶಿಲಾ ಬಂಡೆಗಳು, ಅದನ್ನು ಇಂಗ್ಲೀಷ್ನಲ್ಲಿ ರಾಕ್ಸ್ ಅಥವಾ ಪ್ಯಾರೆಂಟ್ ರಾಕ್ ಅಂತ ಏನು ಹೇಳ್ತೀವಿ, ಅವು ವಾತಾವರಣದ ಪ್ರಕ್ರಿಯೆಗಳಾದಂಥ ಗಾಳಿ, ವರ್ಷಾವತರಣ, ಮಳೆ ಇರಬಹುದು, ಸ್ನೋ ಇರಬಹುದು ಅಂದರೆ ಹಿಮ ವರ್ಷ ಇರಬಹುದು, ಬಿಸಿಲು ಇತ್ಯಾದಿಗಳೊಂದಿಗೆ ನಿರಂತರದ ಸಂಪರ್ಕದ ಪರಿಣಾಮವಾಗಿ ಅವು ವಿಯೋಜನೆಗೊಂಡು ಅಂದರೆ ವಿಯೋಜನೆ ಅಥವಾ ಚೂರು ಚೂರುಗಳಾಗಿ ಸವೆದು ಹಾಗೂ ನೀರು ಆಗಿರ್ಬೋದು, ಗಾಳಿ, ಅವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವುಗಳನ್ನು ಕೊಂಡೊಯ್ದು ಅಲ್ಲಿ ಡಿಪಾಸಿಟ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಹೊದಿಕೆ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಈ ಸವೆದಂಥ ಸಣ್ಣ ಸಣ್ಣ ಕಣಗಳೇ ಇವತ್ತು ನಾವೇನು ಮಣ್ಣಂತ ನಾವು ಉಪಯೋಗ ಮಾಡ್ತೀವಿ, ಕೃಷಿಗೆ ಉಪಯೋಗ ಮಾಡ್ತೀವಿ, ಅದು ಮಣ್ಣು ರಚನೆ ಆಗ್ತದೆ. ಒಂದು ಅಂದಾಜನ್ನು ಹೇಳಬೇಕಂದ್ರೆ 1 ಅಂಗುಲ ಅಂದರೆ 1 ಇಂಚು ದಪ್ಪ ಮಣ್ಣು ಆಗಬೇಕು ಅಂತಂದರೆ ಸುಮಾರು 700 1000 ವರ್ಷಗಳು ಒಂದು ಬಂಡೆ ಸವಿದಾಗ ಮಾತ್ರ 1 ಇಂಚಿನಷ್ಟು ಮಣ್ಣು ಆಗ್ತದ ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಹಾಗೂ ನಾವು ನೋಡ್ತೀವಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ವಿವಿಧ ರೀತಿಯ ಮಣ್ಣುಗಳನ್ನು ನೋಡ್ತೀವಿ. ಒಂದು ಕಡೆ ಮೆಕ್ಕಲು ಮಣ್ಣು ನೋಡ್ತೀವಿ, ಒಂದು ಕಡೆ ನಾವು ಕಪ್ಪು ಮಣ್ಣನ್ನು ನೋಡ್ತೀವಿ, ಇನ್ನೊಂದು ಕಡೆ ಜೌಗು ಮಣ್ಣನ್ನು ನೋಡ್ತೀವಿ, ಇನ್ನೊಂದು ಕಡೆ ಮೂರಂ ಅಂತ ಹೇಳ್ತೀವಿ ಅದನ್ನು ನೋಡ್ತೀವಿ, ಬೇರೆ ಬೇರೆ ತರದ ಮಣ್ಣುಗಳು ನೋಡ್ತೀವಿ. ಯಾಕೆ ಹಂಗಾಗ್ತದ, ಅದು ಯಾಕೆ ಹಂಗ ಇರ್ತದ ಅಂತಂದ್ರೆ ಅದು ಯಾವ ಕಲ್ಲಿಂದ ಸೌದತ್ತಲ್ಲ ಆ ಕಲ್ಲಿನೊಳಗಿರ್ತಕ್ಕಂಥ ಖನಿಜ ಅಂಶಗಳು ಅಂತ ಹೇಳ್ತೀವಿ ನಾವು, ಅಂದರೆ ಮಿನರಲ್ಸ್ ಆಫ್ ದ್ಯಾಟ್ ಪ್ಯಾರೆಂಟ್ ರಾಕ್ ಅಂತ ಹೇಳ್ತೀವಿ. ಆ ಖನಿಜ ಅಂಶಗಳಿಂದ ಈ ಮಣ್ಣಿನ ರಚನೆ ಆಗ್ತದ, ಹಾಗೂ ಅವುಗಳ ಗುಣಧರ್ಮ ಮಣ್ಣಿನ ಗುಣಧರ್ಮ ಯಾಕೆ ಬದಲಿ ಆಗ್ತದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಂದ್ರೆ ಆ ಸವೆತನದ ಏನು ಮಣ್ಣು ಬಂದಿರ್ತದ ಆ ಸವೆತದಲ್ಲಿರ್ತಕ್ಕಂಥ ಈ ಖನಿಜಾಂಶಗಳು ಆ ಮಣ್ಣಿನ ಗುಣಧರ್ಮವನ್ನು ಅವು ಖಚಿತಪಡಿಸ್ತಾವೆ ಮತ್ತು ನಿರ್ದಿಷ್ಟಪಡಿಸ್ತಾವೆ. ಸೊ ಈ ರೀತಿ ಈ ಮಣ್ಣು ಮತ್ತು ನೀರು ಸೃಷ್ಟಿಯಾಗಿ ನಮಗೆ ಅತಿ ಅಮೂಲ್ಯ ಸಂಪನ್ಮೂಲಗಳಾಗಿ ಈ ಭೂಮಿಯ ಮೇಲೆ ದೊರಕ್ತಾ ಇದ್ದಾವೆ. ಅಡ್ಡಿಯಿಲ್ಲ, ಬಹಳ ಸಾಕಷ್ಟು ಮೂಲ ವಿಚಾರಗಳನ್ನು ತಾವು ನಮ್ಮ ರೈತರಿಗೆ ತಿಳಿಸಿದ್ದೀರಿ. ಕೃಷಿ, ನೀರು, ಮಣ್ಣು ಇವುಗಳ ಸ್ವರೂಪ ಸಂಬಂಧಗಳ ಬಗ್ಗೆ ಕೂಡ ಇಲ್ಲಿ ತನಕ ತಾವು ಹೇಳಿದ್ದೀರಿ. ಈಗ ನೀರಾವರಿ ಕಲ್ಪನೆ ಹೆಂಗ್ ಬಂತು ಅಂತಂತೀರಿ, ಯಾಕೆ ನೀರಾವರಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಜನರಲ್ಲಿ ಅಥವಾ ಮೂಲ ಕೃಷಿಕರಲ್ಲಿ ಬಂತು ಅಂತಂತೀರಿ? ನಮಗೆಲ್ಲ ನಾವು ಚಿಕ್ಕಂದಿಂದನೂ ಶಾಲಾ ಪಠ್ಯ ಪುಸ್ತಕದಲ್ಲಿರ್ಬೋದು ಹಿರಿಯರಿಂದ ಕಲ್ತೀವಿ, ನಾಗರಿಕತೆ ಬಗ್ಗೆ ಕಲ್ತೀವಿ ನಾವು. ನಾಗರಿಕತೆ ಹೆಂಗೆ ಬೆಳ್ಕೊಂತ ಬಂತು, ಹಂಗೆ ಮಾನವನ ಆಹಾರ ಪದ್ಧತಿ ಮತ್ತು ಆಹಾರ ಉತ್ಪಾದನೆಯಲ್ಲಿ ನಿರಂತರವಾದಂಥ ಬದಲಾವಣೆಗಳು ಆಕೋಂತನ ಬಂದದ. ಮಾನವನ ನಾಗರಿಕತೆ ಬೆಳವಣಿಗೆಯೊಳಗೆ ಕೃಷಿ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದ. ಕಾಡು ಮೇಡುಗಳಲ್ಲಿ ಮೊದಲೇನು ನಮ್ಮ ಆದಿ ಮಾನವ ಏನು ಅಲ್ದಾಡ್ತಾ ಇದ್ದ, ಮಾಂಸವನ್ನು ಅಂದರೆ ಸಂಸ್ಕರಿಸದೇ ಇರತಕ್ಕಂಥ ಮಾಂಸವನ್ನು ಬೇಟೆಯಾಡಿ ತಿಂತಾ ಇದ್ದ, ಹಾಗೂ ನೈಸರ್ಗಿಕವಾಗಿ ಕಾಡು ಮೇಡುಗಳಲ್ಲಿ ದೊರೀತಾ ಇದ್ದಂತಹ ಗೆಡ್ಡೆ ಗೆಣಸುಗಳಾಗಿರ್ಬೋದು ಅಥವಾ ಸಾಕಷ್ಟು ಗಿಡಮೂಲಿಕೆಗಳ ಬೇರುಗಳನ್ನು ಸೇವಿಸುತ್ತಾ ಬದುಕ್ತಾ ಬಂದ ಮನುಷ್ಯ ಮೊದಲು ನಾವು ಇತಿಹಾಸವನ್ನು ತಗೊಂಡಾಗ. ಕಾಲಾಂತರದಲ್ಲಿ ಆಹಾರದ ಮೂಲವಾಗಿ ಅವು ಏನು ಮಾಡಿದ, ಒಂದು ಕಡೆ ನೆಲೆಯವರು ಕೃಷಿ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ. ನಾವು ಯಾವುದೇ ನಾಗರಿಕತೆಯನ್ನು ತೆಗೆದುಕೊಳ್ಳೋಣ, ನಮ್ಮ ಭಾರತದ ನಾಗರಿಕತೆ ನಾವು ಸಿಂಧೂ ನಾಗರಿಕತೆ ಅಂತ ಕರಿತೀವಿ. ಸೊ ಆ ನಾಗರಿಕತೆಯು ಕೂಡ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಅದೇ ರೀತಿ ಬೇರೆ ಬೇರೆ ನಾವು ನಾಗರಿಕತೆಗಳು ನೋಡಿದಾಗ, ಉದಾಹರಣೆಗಾಗಿ ಈಜಿಪ್ಟ್ ಆಗಿರ್ಬೋದು, ಮೆಸೊಪೊಟೇಮಿಯಾ ನಾಗರಿಕತೆ ನೋಡಿ, ಚೀನಾ ನಾಗರಿಕತೆ. ಸೊ ಎಲ್ಲ ನಾಗರಿಕತೆಯ ಜನರು ತಮ್ಮ ತಮ್ಮ ಆವಾಸ ಸ್ಥಾನ ಅಂದರೆ ತಾವು ಎಲ್ಲಿ ನೆಲೆಗೊಂಡ್ರಲ್ಲ, ಎಲ್ಲಿ ನಾಗರಿಕತೆಯನ್ನು ಅವರು ಸ್ಥಾಪನೆ ಮಾಡಿದ್ರು, ಅದನ್ನು ನದಿಗಳ ಹರಿವಿನುದ್ದಕ್ಕೂ ಮತ್ತು ಫಲವತ್ತಾದ ಕೃಷಿ ಯೋಗ್ಯ ಪ್ರದೇಶಗಳೊಳಗೆ ಸ್ಥಾಪನೆ ಮಾಡಿದ್ರು ಹೊರತು ನೀರಿಲ್ಲದೆ ಇರತಕ್ಕಂಥ ಯಾವುದೇ ಬಂಜರು ಭೂಮಿಯಲ್ಲಿ ಮಾಡಲಿಲ್ಲ. ಅಂದರೆ ಕಾಲಕಾಲಕ್ಕೆ ಮಳೆ ಚಕ್ರಕ್ಕೆ ಅನುಗುಣವಾಗಿ ಬೇಸಾಯ ಪದ್ಧತಿಯನ್ನು ರೂಢಿಗೆ ತಗೊಂಡು ಬಂದರು. ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಸಾಕಷ್ಟು ಪ್ರಮಾಣದೊಳಗಿದ್ದಾಗ ನಮ್ಮ ಏನು ಸಾಂಪ್ರದಾಯಿಕ ನಾವು ಮಳೆ ಆಶ್ರಿತದೊಳಗೆ ಬೆಳೀತಕ್ಕಂಥ ಆಹಾರ ಧಾನ್ಯಗಳು ಅಂದರೆ ಕೃಷಿ ಪದ್ಧತಿ ಇದೆಯಲ್ಲ, ಅದು ಬಹಳ ಪ್ರಶಸ್ತ ಇತ್ತು ಮೊದಲು. ಈಗ 20ನೇ ಶತಮಾನದೊಳಗೆ ಅಂತ್ಯದೊಳಗೆ ಏನಾಗಿದೆ, ಜನಸಂಖ್ಯೆ ಸ್ಫೋಟ ನಾವು ನೋಡಬಹುದು. ನಮ್ಮ ಭಾರತದ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಭಾರತದ ಜನಸಂಖ್ಯೆ ಏನಿತ್ತು, ಈ 75 ವರ್ಷಗಳಲ್ಲಿ 100 ಕೋಟಿಯಷ್ಟು ಹೆಚ್ಚಿಗೆ ಆಗ್ಯದ. ಆದರೆ ನಮ್ಮ ಭೂ ಪ್ರದೇಶ ಮಾತ್ರ ಹೆಚ್ಚಿಗೆ ಆಗಿಲ್ಲ. ಅಂದರೆ ಇದರರ್ಥ ಆಧುನೀಕರಣ ಭರಾಟೆಯೊಳಗೆ ಅತಿ ದೊಡ್ಡ ಉದ್ಯೋಗ ವಲಯ ಆಗಿದ್ದಂಥ ಕೃಷಿ ವಲಯ ಕೈಗಾರಿಕೀಕರಣದಿಂದ ಮತ್ತು ಇತರೆ ಉದ್ಯೋಗ ಸೃಷ್ಟಿಯಾಗಿ ಕೃಷಿ ಚಟುವಟಿಕೆಗಳಿಗೆ ತೊಡಗುವಂಥವ್ರ ಸಂಖ್ಯೆನೂ ಕಡಿಮೆ ಆಗ್ಯದ. ಹಾಗೂ ಆಹಾರ ಉತ್ಪಾದನೆ ಮಾಡ್ತಕ್ಕಂಥದ್ದು ಸ್ಥಿರವಾಗ್ಯದ ಅಥವಾ ಅದು ಕುಂಠಿತಗೊಳ್ತದೆ. ಆದರೆ ಬೇಡಿಕೆ ಪ್ರಮಾಣ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಸೊ ಹೀಗಾಗಿ ಈ ಆಹಾರ ಉತ್ಪಾದನೆ ಮತ್ತು ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರೋ ಕಾರಣದಿಂದ, ಇದರ ಜೊತೆಗೆ ನಾವು ಇವತ್ತು ನೋಡ್ತಾ ಇದ್ದೀವಿ ಅನಿರೀಕ್ಷಿತವಾದಂಥ ಮಳೆ, ಅಕಾಲಿಕ ಮಳೆಗಳಿರ್ಬೋದು, ಕೆಲವೊಮ್ಮೆ ಬರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಜಾಗತಿಕ ಹವಾಮಾನಗಳಿಂದ ಕೃಷಿ ತನ್ನ ಚಟುವಟಿಕೆ ಮತ್ತು ಉತ್ಪಾದನೆಯೊಳಗೆ ತೀವ್ರ ಕುಂಠಿತವನ್ನು ಕಂಡಿದ್ದನ್ನು ನಾವು ನೋಡಿದ್ದೀವಿ. ಈ ಸಮಸ್ಯೆಯನ್ನು ಸರಿಪಡಿಸಿ ಆಹಾರ ಬೇಡಿಕೆ ಮತ್ತು ಪೂರೈಕೆಯಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಸರಿದೂಗಿಸಬೇಕು ಅಂತ ಅನ್ನೋ ಒಂದು ನಿಟ್ಟಿನೊಳಗೆ ಈ ಕೃಷಿ ತಂತ್ರಜ್ಞರಾಗಿರ್ಬೋದು, ಕೃಷಿ ಮಾಡ್ತಕ್ಕಂಥ ಜನರು ತಮ್ಮ ಅನುಭವದ ಮೇಲೆ ಈ ನೀರಾವರಿ ಪರಿಕಲ್ಪನೆ ಅನ್ನೋದು ಜನ್ಮ ತರುತ್ತೆ. ಅದು ಹೆಂಗಂತಂದ್ರೆ, ಕೃತಕವಾಗಿ ನೀರನ್ನು ಅಂದರೆ ಮಳೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಭೂಮಿಗೆ ನೀರು ಬೇಕು ಅಂತ ನಾನು ಈಗಾಗಲೇ ಹೇಳಿದೆ. ಮಣ್ಣಿಗೆ ನೀರಿದ್ದಾಗ ಮಾತ್ರ ಒಂದು ಬೀಜ ಮೊಳಕೆ ಹೊಡಿತದೆ, ಫಲವನ್ನು ಕೊಡ್ತದೆ. ಹಾಗೆ ನೀರು ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥ ಸಮಯದೊಳಗೆ ನಾವು ಬೆಳೆಗಳನ್ನು ಬೆಳಿಬಹುದು. ಮಳೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಆಹಾರವನ್ನು ಹೆಚ್ಚುವರಿಯಾಗಿ ಉತ್ಪಾದನೆ ಮಾಡಬೇಕು ಅಂದಂಥ ಒಂದು ಸನ್ನಿವೇಶದೊಳಗೆ ಕೃತಕವಾಗಿ ನೀರನ್ನು ಮಣ್ಣಿಗೆ ಪೂರೈಕೆ ಮಾಡಿ ಬೆಳೆಯನ್ನು ಬೆಳೆಯುವಂಥ ಒಂದು ಪರಿಕಲ್ಪನೆಯನ್ನು ನಾವು ನೀರಾವರಿ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಸೊ ಹೀಗೆ ಮಳೆಯಿಂದ ಹರಿಯುವ ನೀರನ್ನು ಒಂದು ಕಡೆ ಸಂಗ್ರಹ ಮಾಡಿ ಅವಶ್ಯಕತೆ ಮತ್ತು ಸಂದರ್ಭಕ್ಕನುಗುಣವಾಗಿ, ಅಂದರೆ ಯಾವಾಗ ಗಿಡಗಳಿಗೆ ನೀರು ಬೇಕು, ಯಾವ ಸಮಯದಾಗಿ ಬೇಕು ಮತ್ತು ಎಷ್ಟು ಬೇಕು ಪ್ರಮಾಣ ಅನ್ನೋದನ್ನು ನಾವು ಸೂಕ್ತವಾಗಿ ಕೃಷಿ ಯೋಗ್ಯ ಭೂಮಿಗೆ ಕೊಟ್ಟು ಕೃಷಿಯನ್ನು ಮಾಡ್ತಕ್ಕಂಥ ಈ ಒಂದು ಪದ್ಧತಿಯನ್ನು ಕೃಷಿ ನೀರಾವರಿ ಪದ್ಧತಿ ಅಂತೀವಿ. ಹಾಗೂ ಈ ಕೃಷಿ ನೀರಾವರಿ ಪದ್ಧತಿಯ ಒಂದು ಪ್ರಮುಖ ಉದ್ದೇಶ ಏನಂದರೆ ಕೃಷಿ ಇಳುವರಿಯನ್ನು ಹೆಚ್ಚಿಗೆ ಮಾಡೋದು. ಈ ರೀತಿ ನೀರಾವರಿ ಕೃಷಿ ಪದ್ಧತಿಯನ್ನು ನಾವು ಜಾರಿಗೆ ತಂದಿದ್ದೀವಿ. ಅಡ್ಡಿ ಇಲ್ಲ. ಈ ಸಂದರ್ಭದೊಳಗೆ ನಮ್ಮ ರೈತರು ನೀರಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದು ಅವಶ್ಯದ. ಯಾವ ರೀತಿ ನಮಗೆ ನೀರು ಲಭ್ಯ ಆಗ್ತದ, ಮಳೆಯ ಚಕ್ರ ಯಾವ ರೀತಿ ಇರ್ತದ, ಮತ್ತು ಈ ವೈಜ್ಞಾನಿಕವಾಗಿ ನಾವು ನೀರನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ಯಾವ ದೃಷ್ಟಿಯಿಂದ ನೋಡಬೇಕು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜಲವಿಜ್ಞಾನ ಅಂತಂದ್ರೇನು ಅಥವಾ ಜಲಶಾಸ್ತ್ರ ಅನ್ನುವಂಥ ಒಂದು ವಿಚಾರ ಏನದ ನಮ್ಮ ರೈತರಿಗೆ ತಾವು ತಿಳುವಳಿಕೆ ಹೇಳ್ತೀರಿ? ರೈತರು ಅಂದರೆ ಅವರು ನಿತ್ಯ ವಿಜ್ಞಾನಿಗಳು ಅಂತ ನಾನು ಹೇಳ್ತೀನಿ. ಪ್ರತಿದಿನ ಅವರು ಭೂಮಿಯ ಜೊತೆ ಮಾತಾಡ್ತಾರೆ, ಭೂಮಿ ಅವ್ರ ಜೊತೆ ಮಾತಾಡ್ತದೆ. ಅವರು ಮಣ್ಣಿನ ಬಗ್ಗೆ ಸಾಕಷ್ಟು ಅನುಭವ ಹೊಂದಿರ್ತಾರೆ, ಯಾಕಂದ್ರೆ ಮಣ್ಣಿಗೆ ಏನಾಗ್ಯದ ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ನೀರು ಯಾವಾಗ ಬೇಕಂತ ಗೊತ್ತಾಕೈತಿ, ಬಟ್ ನೀರಿನ ಮೂಲ ಹೆಂಗೆ ಯಾವಾಗ ಸಿಗ್ತೈತಿ ಅನ್ನೋದು ಎಲ್ಲೋ ಒಂದು ಕಡೆ ಕೊರತೆ ಅದ ನಮ್ಮ ರೈತರಲ್ಲಿ. ಸೊ ಇದರ ಕುರಿತಾಗಿ ಈ ತಾವು ಕೇಳಿದಂಥ ಪ್ರಶ್ನೆ ಜಲಶಾಸ್ತ್ರ ಅಥವಾ ಜಲವಿಜ್ಞಾನ, ಅದ್ರ ಕುರಿತಾಗಿ ನಾನು ವಿವರಣೆ ನೀಡುವ ಪ್ರಯತ್ನವನ್ನು ಮಾಡ್ತೀನಿ. ನಮಗೆಲ್ಲ ಗೊತ್ತದೆ, ನಾವು ಯಾವುದೇ ಒಂದು ಹಿಂದಿನ ಪುರಾತನ ಕಾಲದಿಂದ ತಗೊಂಡ್ರೂ ಕೂಡ ನಾವು ಸೃಷ್ಟಿ ಅದರಿಂದ ಆಗ್ಯದ, ಪಂಚಭೂತಗಳಿಂದ ಆಗ್ಯದ ಅಂತೇಳಿ ಕೇಳ್ಕೊತ ಬಂದೀವಿ. ಅದು ಸತ್ಯ ಕೂಡ. ಆ ಪಂಚಭೂತಗಳಲ್ಲಿ ಪ್ರಮುಖವಾದಂಥ ಅಂಶ ಅಂದರೆ ನೀರು. ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಜಲನೇ ಜೀವಾಮೃತ ಆಗ್ಯದ. ಮಾನವನ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಿಗೆ ನೀರಂತೂ ಅತಿ ಅವಶ್ಯಕವಾದ ಸಂಪನ್ಮೂಲ. ನಾವು ಬೆಳಿಗ್ಗೆ ಎದ್ದ ತಕ್ಷಣದಿಂದ ಹಿಡ್ಕೊಂಡು ರಾತ್ರಿ ಇನ್ನೇನು ಮಲಗುವವರೆಗೂ ಕೂಡ ನೀರಿಲ್ಲದೆ ಇರೋಕ್ಕಾಗೋದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ನೀರು ಬೇಕಾಗ್ತದೆ. ಈ ಮಾನವನ ಈ ಜಲಚಕ್ರ ಅಥವಾ ಜಲವಿಜ್ಞಾನದ ಪರಿಕಲ್ಪನೆ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಸಂಪತ್ತು, ಭೂ ಮೇಲ್ಮೈಯಲ್ಲಿ ಅಂದರೆ ವಾತಾವರಣ ಇರ್ಬೋದು, ಗಾಳಿಯನ್ನು ನೋಡ್ತೀವಿ ವಾತಾವರಣ ಇರ್ಬೋದು, ಮತ್ತು ಭೂಮಿಯ ಕೆಳಗಡೆ ಹಾಗೂ ಭೂಮಿಯ ಮೇಲೆ ಹಂತ ಹಂತವಾಗಿ ನೀರು ಯಾವ ರೀತಿ ಒಂದರಿಂದ ಇನ್ನೊಂದು ರೂಪವನ್ನು ಪಡೀತದೆ ಮತ್ತು ನಿರಂತರವಾಗಿ ನಡೀತಕ್ಕಂಥ ನೀರಿನ ಈ ಒಂದು ಚಕ್ರೀಯ ಪರಿಚಲನೆ ಅಂದರೆ ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಇದನ್ನು ತಿಳಿಸ್ತದೆ ಈ ಜಲವಿಜ್ಞಾನ. ಈ ಭೂಮಿಯಲ್ಲಿರ್ತಕ್ಕಂಥ ಅಥವಾ ಮೇಲಿರುವ ಒಟ್ಟಾರೆ ನೀರಿನ ಪ್ರಮಾಣ ಹೆಚ್ಚು ಕಡಿಮೆ ನಿರ್ದಿಷ್ಟ ಅದ, ಯಾಕಂದ್ರೆ ಅದನ್ನು ನಾವು ಹೆಚ್ಚು ಮಾಡೋಕ್ಕಾಗೋದಿಲ್ಲ, ಕಡಿಮೆನೂ ಮಾಡೋಕ್ಕಾಗೋದಿಲ್ಲ, ನಿರ್ದಿಷ್ಟ ಪ್ರಮಾಣದೊಳಗೆ ಇರ್ತದೆ. ಈ ನೀರು ವಿವಿಧ ಸ್ಥಿತಿ ಅಂದರೆ ಘನ ರೂಪದೊಳಗಿರ್ಬೋದು, ದ್ರವ ರೂಪ ಮತ್ತು ಅನಿಲವಾಗಿ ರೂಪಾಂತರಗೊಳ್ತದೆ. ಅಷ್ಟು ಬಿಟ್ಟರೆ ಪ್ರಮಾಣ ಮಾತ್ರ ಒಂದೇ ಸ್ಥಿರವಾಗಿರ್ತದೆ. ನೀರು ಒಂದು ಜಲಸಂಗ್ರಹದಿಂದ ಇನ್ನೊಂದಕ್ಕೆ ಅಂದರೆ ಭೂಮಿ ಮೇಲ್ಮೈ ಹರಿವಿನ ಮೂಲಕ ನದಿಗಳಿಂದ ಸಮುದ್ರ ಸಾಗರಗಳಿಗೆ ಹೋಗ್ತದೆ. ಆಮೇಲೆ ಬಾಷ್ಪೀಕರಣದ ಮೂಲಕ ಅಂದರೆ ಇವ್ಯಾಪೊರೇಷನ್ ಅಂತ ಹೇಳ್ತೀವಿ ನಾವು, ಅದರ ಮೂಲಕ ಸಮುದ್ರ ಸಾಗರಗಳಿಂದ ವಾತಾವರಣಕ್ಕೆ ಸೇರ್ತದೆ. ವಾತಾವರಣಕ್ಕೆ ಸೇರಿದ್ದು ಸಾಂದ್ರೀಕರಣ ಮತ್ತು ವರ್ಷಾವತರಣ, ಅದನ್ನು ಪ್ರೆಸಿಪಿಟೇಷನ್ ಅಂತ ನಾವು ಆಂಗ್ಲ ಭಾಷೆಯೊಳಗೆ ಹೇಳ್ತೀವಿ. ಅದರ ಮೂಲಕ ಮತ್ತೆ ವಾತಾವರಣದಿಂದ ಭೂಮಿಗೆ, ಭೂಮಿಯ ಮೇಲ್ಮೈ ಹರಿವು ಒಳಸೋಸುವಿಕೆ ಅಂದರೆ ಇನ್ಫಿಲ್ಟ್ರೇಷನ್, ಮತ್ತು ನದಿಗಳಿಗೆ ನೀರಿನ ನಿರಂತರ ಬದಲಾವಣೆ ಅಂದರೆ ನೀರು ಸೇರ್ತಾ ನಿರಂತರ ಬದಲಾವಣೆ ಪ್ರಕ್ರಿಯೆ, ವ್ಯವಸ್ಥಿತವಾದಂಥ ಒಂದು ಅಧ್ಯಯನ ಅಂದರೆ ಯಾವ್ಯಾವ ರೀತಿ ಬರ್ತದೆ, ಏನೇನೆಲ್ಲ ಈ ಚಕ್ರೀಯ ಪರಿಕಲ್ಪನೆ ಈ ಚಕ್ರೀಯ ಒಂದು ಪರಿಚಲನೆ ಹೊಂದಿರ್ತದೆ, ಅದನ್ನು ಅದರ ಒಂದು ವ್ಯವಸ್ಥಿತ ಅಧ್ಯಯನವನ್ನು ನಾವು ಜಲವಿಜ್ಞಾನ ಅಥವಾ ಜಲಶಾಸ್ತ್ರ ಅಂತ ಕರಿತೀವಿ. ಆಮೇಲೆ ಈ ಜಲಚಕ್ರ ವಾತಾವರಣದ ಉಷ್ಣತೆಯನ್ನು ಬದಲಾವಣೆಯನ್ನು ಕೂಡ ಉಂಟು ಮಾಡ್ತಕ್ಕಂಥ ಹಾಗೂ ವಿನಿಮಯವನ್ನು ಒಳಗೊಂಡಿರ್ತದೆ. ಈಗ ನಾವು ನೋಡ್ತೀವಿ ಮಳೆ ತಂಪು ಬಿಸ್ತು ಅಂದರೆ ಮಳೆ ಗಾಳಿ ಐತೆ ಅಂತ ನಮ್ಮ ರೈತರು ಹೇಳಿಬಿಡ್ತಾರೆ, ಅದಕ್ಕೆ ಯಾವುದೇ ರೀತಿಯ ವಿಜ್ಞಾನಿಗಳ ಒಂದು ಹೇಳಿಕೆ ಬೇಕಾಗುವುದಿಲ್ಲ, ಯಾಕಂದ್ರೆ ಅನುಭವದ ಮೂಲಕ ತಂಪು ಗಾಳಿ ಮೇಲೆ ಮಳೆ ಬರ್ತದೆ ಅಥವಾ ಇವತ್ತು ಭಾಳ ಉಮರ್ ಐತಿ ಜಳ ಐತೆ ಅಂದ್ರೆ ಸಂಜೆಗೆ ಮಳೆ ಬರ್ತದೆ ಅನ್ನೋ ಒಂದು ವಿಜ್ಞಾನ ಅದ. ಅಂದರೆ ಈ ಜಲಚಕ್ರ ಏನದಲ್ಲ ವಾತಾವರಣದಲ್ಲಿ ಶಾಖವನ್ನು ಬದಲಾವಣೆಯನ್ನು ಕೂಡ ಉಂಟು ಮಾಡ್ತಕ್ಕಂಥ ಒಂದು ಅಂಶವನ್ನು ಒಳಗೊಂಡಿದೆ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಬಾಷ್ಪೀಕರಣ ಅಂದರೆ ಇವ್ಯಾಪೊರೇಟ್ ಆದಂಥ ನೀರು ಸುತ್ತಮುತ್ತಲಿನ ವಾತಾವರಣದ ಶಕ್ತಿಯನ್ನು ಪಡೆದು ಪರಿಸರವನ್ನು ತಂಪು ಮಾಡ್ತದೆ. ಎಲ್ಲಿ ನಮಗೆ ನೀರಿನ ಕಣಗಳು ಗಾಳಿಯೊಳಗೆ ಬರ್ತದೆ ಆವಾಗ ತಂಪಾಗ್ತದೆ. ಆಮೇಲೆ ಪ್ರತಿಯಾಗಿ ಏನು ಮಾಡ್ತದೆ ಅದಕ್ಕೆ ಸಾಂದ್ರೀಕರಣ ಹೊಂದಂಥ ನೀರು ಶಕ್ತಿಯನ್ನು ಬಿಡುಗಡೆಗೊಳಿಸಿ ಪರಿಸರವನ್ನು ಬೆಚ್ಚಗೆ ಮಾಡ್ತದೆ. ಹೀಗೆ ಶಾಖ ಪರಿವರ್ತನೆ ಹವಾಮಾನದ ಮೇಲೆ ಕೂಡ ಪರಿಣಾಮವನ್ನು ಬೀರ್ತದೆ. ಸೊ ಇದು ಒಂದು ನಮ್ಮ ಈ ಜಲಚಕ್ರದ ಅಂಶವಾಗಿದೆ. ಆಮೇಲೆ ಜಲಚಕ್ರದ ಬಾಷ್ಪೀಕರಣ ಅಂದರೆ ಆವಿಯಾಗುವಿಕೆ ಹಂತದೊಳಗೆ ಆವಿಯಾದ ನೀರು ಶುದ್ಧ ರೂಪವನ್ನು ಹೊಂದಿರ್ತದೆ, ಆಮೇಲೆ ಭೂಮಿಗೆ ಮತ್ತೆ ಬರ್ತದೆ, ಶುದ್ಧ ರೂಪದೊಳಗೆ ಬರ್ತದೆ. ಕೆಲವೊಮ್ಮೆ ಏನಾಗ್ತದೆ, ನೀರು ಮತ್ತು ಹಿಮ ಪ್ರವಾಹ ನೆಲದ ಮೇಲೆ ಹರಿದು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಂತ ಹಂತವಾಗಿ ಭೂಮಿಯ ಮೇಲೆ ಮಣ್ಣಿನ ಮೂಲಕ ಹರಿದು ಹೋಗುವ ಸಂದರ್ಭದೊಳಗೆ ಮಣ್ಣಿನಲ್ಲಿರ್ತಕ್ಕಂಥ ಖನಿಜಾಂಶಗಳನ್ನು ಹಾಗೂ ಇತರೆ ಅಂಶಗಳನ್ನು ಮರಳಾಗಿರ್ಬೋದು, ಶಿಲೆಗಳ ತುಣುಕುಗಳನ್ನ ತನ್ನೊಂದಿಗೆ ಹರಿಯುವ ಮಾರ್ಗದಲ್ಲಿ ಅಂದರೆ ಜಲಮಾರ್ಗದೊಳಗೆ ಅದು ಟ್ರಾನ್ಸ್ಪೋರ್ಟ್ ಮಾಡ್ತದೆ ಅಥವಾ ಸಾಗಿಸ್ತದೆ. ಈ ರೀತಿಯಾಗಿ ನೀರು ಹರಿಯುವ ಪ್ರಕ್ರಿಯೆಯೊಳಗೆ ಭೂಮಿಯ ಭಾಗ ಸವಕಳಿನೂ ಕೂಡ ಆಗ್ತದೆ. ಅದರ ಜೊತೆ ಜೊತೆಗೆ ಭೂಮಿಯ ಸ್ವರೂಪಗಳಲ್ಲೂ ಕೂಡ ಕಾಲಾಂತರದಲ್ಲಿ ಬದಲಾವಣೆಗಳಿಗೂ ಕೂಡ ಈ ಒಂದು ಜಲಚಕ್ರ ಕಾರಣವಾಗ್ತದೆ. ಸೊ ಇದರ ವ್ಯವಸ್ಥಿತವಾದಂಥ ಒಂದು ಅಧ್ಯಯನವನ್ನು ನಾವು ಜಲಶಾಸ್ತ್ರ ಅಥವಾ ಜಲವಿಜ್ಞಾನ ಅಂತ ಕರಿತಾ ಇದ್ದೀವಿ. ಇದು ಅತಿ ಪ್ರಮುಖವಾದಂಥ ಒಂದು ಅಂಶ ನಮ್ಮ ಕೃಷಿಗೆ ಸಂಬಂಧಿಸಿದಂತೆ, ಅಂದರೆ ನೀರಿನ ಲಭ್ಯತೆ ಯಾವ ರೂಪದಲ್ಲಿ ಯಾವಾಗ ನಮಗೆ ಸಿಗ್ತದೆ ಅನ್ನೋದನ್ನು ಒಂದು ನಾವು ವ್ಯವಸ್ಥಿತವಾಗಿ ಅಧ್ಯಯನವನ್ನು ಮಾಡಬಹುದು. ಈ ಜಲಚಕ್ರದ ಬಗ್ಗೆ ನಮ್ಮ ರೈತರು ತಿಳುವಳಿಕೆ ಮೂಡಿಸಿಕೊಳ್ಳೋದು ಬಹಳ ಮುಖ್ಯವಾದಂಥದ್ದು. ಅದರ ಪ್ರಕ್ರಿಯೆಗಳು ಹೆಂಗಿರ್ತವೆ, ಯಾವ ರೀತಿ ಇದು ಒಂದು ಜಲಚಕ್ರ ಇರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅವರಿಗೆ ವಿವರವಾಗಿ ಮಾಹಿತಿ ಮಾಡಿಕೊಡ್ತೀರಿ? ಭೂಮಿಯ ಮೇಲೆ ಎಲ್ಲ ಒಂದು ಚಟುವಟಿಕೆಗಳಿಗೂ ಶಕ್ತಿಯ ಆಗರ ಅಂದರೆ ಸೂರ್ಯನ ಶಾಖ, ನಮಗೆಲ್ಲ ಗೊತ್ತಿದ್ದಂಗೆ. ಈ ಸೂರ್ಯನ ಶಾಖದಿಂದ ಏನಾಗ್ತದೆ, ಸಾಗರ ಮತ್ತು ಸಮುದ್ರದಲ್ಲಿರ್ತಕ್ಕಂಥ ನೀರು ಕಾಯ್ತದೆ. ಕಾದು ಬಿಸಿ ಆದಮೇಲೆ ಬಿಸಿಯಾದಂಥ ನೀರು ಆವಿಯಾಗಿ ವಾತಾವರಣದೊಳಗೆ ಸೇರ್ತದೆ. ಹಿಮಗಡ್ಡೆ ಮತ್ತು ಮಂಜುಗಡ್ಡೆ ಏನಿರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ನೀರು ಕರಿಗಿ ನೇರವಾಗಿ ನೀರಾವಿ ಆಗ್ತದೆ. ಅಂದರೆ ನೀರಾಗುವುದಿಲ್ಲ, ನೇರವಾಗಿ ನೀರಾವಿಯಾಗಿ ಬಿಡ್ತದೆ ಮಂಜುಗಡ್ಡೆಯಿಂದ ಕೂಡ. ಅದರ ಜೊತೆಗೆ ಸಸ್ಯಗಳಿಂದ ನೀರು ಬಾಷ್ಪ ವಿಸರ್ಜನೆ, ನಾನು ಆಗಲೇ ಹೇಳಿದಂಗೆ ಪತ್ರ ಹರಿತು, ಎಲೆಗಳ ಪತ್ರ ಹರಿತಿನಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಫೋಟೋಸಿಂಥೆಸಿಸ್ ಅಂತ ಏನು ಹೇಳ್ತೀವಿ, ಅದು ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀರನ್ನು ಕೂಡ ಹೊರಗೆ ಹಾಕ್ತದೆ. ಸೊ ಅದನ್ನು ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅದರ ಜೊತೆಗೆ ಮಣ್ಣಿನಲ್ಲೂ ಕೂಡ ತೇವಾಂಶ ಇರ್ತದೆ. ನಾವು ನೋಡ್ತೀವಿ ಎಲ್ಲಾದರೂ ಸ್ವಲ್ಪ ಮಣ್ಣನ್ನು ನಾವು ಅಗೆತ ಮಾಡಿದಲ್ಲಿ ಮೇಲ್ಗಡೆ ಅದು ಒಣದಿದ್ರೂ ಕೂಡ ಕೆಳಗಡೆ ಹಸಿ ಆಗ್ತದೆ. ಅಂದರೆ ಮಣ್ಣಿನಲ್ಲಿ ಕೂಡ ಇರತಕ್ಕಂಥ ನೀರಿನ ಅಂಶನೂ ಕೂಡ ಈ ಸೂರ್ಯನ ಶಾಖದಿಂದ ಅದು ಆವಿಯಾಗಿ ವಾತಾವರಣ ಸೇರ್ತದೆ. ಆಮೇಲೆ ಈ ನೀರಾವಿ ಕಣಗಳ ಸಾಂದ್ರತೆ ಅಂದರೆ ಅದರ ಡೆನ್ಸಿಟಿ ಅಂತ ಏನು ಹೇಳ್ತೀವಿ, ತೂಕ ಅಂತ ಹೇಳ್ತೀವಿ, ಅದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಮತ್ತು ಆಮ್ಲಜನಕ. ನಮ್ಮ ವಾತಾವರಣವನ್ನು ತೆಗೆದುಕೊಂಡಾಗ 78% ಭಾಗ ಸಾರಜನಕದಿಂದ ಆವೃತವಾಗಿದ್ದರೆ ಇನ್ನುಳಿದಂಥ ಬಹುಪಾಲು ಭಾಗ ಆಮ್ಲಜನಕ ಮತ್ತು ಇನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಇತರೆ ಅನಿಲಗಳಿಂದ ಆಗಿದೆ. ಅವುಗಳ ಸಾಂದ್ರತೆಗಿಂತ ಈ ನೀರಾವಿ ಅಂದರೆ ವಾಟರ್ ವೇಪರ್ಸ್ ಅಂತ ಏನು ಹೇಳ್ತೀವಿ, ಅದರ ಸಾಂದ್ರತೆ ಕಡಿಮೆ ಆಗಿರೋ ಕಾರಣ ಅದು ಗಾಳಿಯಲ್ಲಿ ತೇಲುತ್ತಾ ಮೇಲ್ಗಡೆ ಅಂದರೆ ಎತ್ತರಕ್ಕೆ ಚಲಿಸ್ತಾ ಹೋಗ್ತದೆ. ಯಾಕೆ ಮೋಡಗಳು ಮೇಲೆ ಹೋಗ್ತಾವಂತಂದ್ರೆ ಈ ನೀರಾವಿ ಕಣಗಳು ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದು ಮೇಲಕ್ಕೆ ಚಲಿಸ್ತಾ ಗಾಳಿಯಲ್ಲಿ ಹೋಗ್ತದೆ. ಗಾಳಿ ಪ್ರವಾಹದೊಂದಿಗೆ ನೀರಾವಿ ಕಣಗಳು ಸೇರಿಕೊಂಡು ಭೂಮಂಡಲದ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಮೋಡಗಳನ್ನು ಏನು ನೋಡ್ತೀವಿ, ಅವು ಎಲ್ಲ ನೀರಾವಿ ಕಣಗಳು ಅದು ಚಲಿಸುತ್ತಾ ಇರ್ತವೆ. ಹಿಂಗೆ ಚಲಿಸ್ತಾ ಏನಾಗ್ತದೆ, ಎಲ್ಲಿ ಮೇಲಕ್ಕೆ ಹೋಗುತ್ತಾ ಅಂದರೆ ಹೆಚ್ಚಿನ ಅಲ್ಟಿಟ್ಯೂಡ್ ಅಂತ ಹೇಳ್ತೀವಿ, ಗಾಳಿ ಒತ್ತಡ ಮತ್ತು ಉಷ್ಣಮಾನ ಕಡಿಮೆ ಆಗ್ತದೆ ಮೇಲೆ ಹೋದಂಗೆ ಒತ್ತಡ ಕಡಿಮೆ ಆಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಉಷ್ಣಮ ಎಲ್ಲಿ ಕಡಿಮೆ ಆಗ್ತದೆ ಅಲ್ಲಿ ನೀರಾವಿ ಕಣಗಳು ಅನಿಲ ಸ್ಥಿತಿಯಿಂದ ತನಿದು ಕರ ದ್ರವ ರೂಪಕ್ಕೆ ಬರ್ತಾವು. ಅಂದ್ರೆ ಸಣ್ಣ ಸಣ್ಣ ನೀರಿನ ಕಣಗಳಿಗೆ ಪರಿವರ್ತನೆ ಹೊಂದಿ ದ್ರವ ರೂಪದ ನೀರಿನ ಕಣಗಳು ಅವಾಗ ಏನಾಗ್ತದೆ, ಅವುಗಳ ಸಾಂದ್ರತೆ ಹೆಚ್ಚಿಗೆ ಆಗ್ತದೆ. ಅಂದ್ರೆ ಗಾಳಿಗಿಂತನೂ ಕೂಡ ಸಾಂದ್ರತೆ ಹೆಚ್ಚಿಗೆ ಆಗಿದ್ದ ಕಾರಣ ಅವು ದಟ್ಟವಾಗಿ ನಮಗೆ ಮೋಡದ ರೂಪದೊಳಗೆ ಕಾಣಿಸ್ಕೊಳ್ತಾವು. ಹೀಗೆ ನೀರಿನ ಕಣಗಳು ತನ್ನದು ಅನಿಲ ರೂಪದಿಂದ ದ್ರವ ರೂಪಕ್ಕೆ ಬದಲಾಗುವ ಪರಿಸ್ಥಿತಿ ಭೂಮಿಯ ನೆಲಮಟ್ಟದಲ್ಲಿ ಒಮ್ಮಿಂದೊಮ್ಮೆಗೆ ಏನಾದರೂ ಒತ್ತಡ ಕಡಿಮೆ ಆಯಿತು ಅಂತಂದರೆ ಅದು ಮಂಜು ಆವರಿಸಿದಂಗೆ ಕಾಣ್ತದೆ ನಮಗೆ. ಆಮೇಲೆ ವಾತಾವರಣದಲ್ಲಿ ಮೋಡಿದ ನೀರಿನ ಕಣಗಳು ಪರಸ್ಪರ ಘರ್ಷಣೆ ಹೊಂದಲಿ ಅಥವಾ ಪರಸ್ಪರ ಕೂಡಿಕೊಂಡು ಬೆಳೆದಕರ ಭಾರ ಹೆಚ್ಚಿಗೆ ಆದರೆ ಅಂದರೆ ತಂದೇ ಆದಂಥ ಒಂದು ಹೋಲ್ಡಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಗಾಳಿಯಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಭಾರ ಆದಾಗ ಭೂಮಿಗೆ ಕೆಲವೊಮ್ಮೆ ಏನಾಗ್ತದೆ ಮಳೆಯಾಗಿ ಬೀಳುವ ಒಂದು ಪ್ರಕ್ರಿಯೆಯನ್ನು ವರ್ಷಾವತರಣ, ಅದನ್ನು ಇಂಗ್ಲೀಷ್ನಲ್ಲಿ ಪ್ರಿಸಿಪಿಟೇಷನ್ ಅಂತ ಕರಿತೀವಿ. ಹಿಮವಾಗಿ ಬಿದ್ದಂಥ ನೀರು ಹಿಮಗಡ್ಡೆಯಾಗಿ ನಮ್ಮ ಹಿಮಚ್ಛಾದಿತ ಪರ್ವತಗಳಲ್ಲಿ ಶೇಖರವಾಗಿ ಅನೇಕ ವರ್ಷಗಳ ಕಾಲ ಉಳ್ಕೋಬಹುದು. ಇಲ್ಲ ಅಂತಂದರೆ ಹಿಮ ನದಿಯಾಗಿ ಅದು ಪರ್ವತಗಳಿಂದ ಕೆಳಗೆ ಹರಿದು ಬಂದು ನದಿಗಳು ಸಮುದ್ರವನ್ನು ಸೇರಬಹುದು. ಆಮೇಲೆ ನೀರು ಭೂಮಿಯ ಮೇಲೆ ಬಿದ್ದ ತಕ್ಷಣ ನೆಲದ ಮೇಲೆ ಹರಿದು ಹೋಗುವುದಕ್ಕೆ ನಾವೇನಂತೀವಿ ರನ್ ಆಫ್ ಅಥವಾ ಹರಿವು ಅಂತ ಹೇಳ್ತೀವಿ ನಾವು. ಅದು ಹರಿತಾ ಹರಿತಾ ಹೊಳೆ ನದಿ ಕಣಿವೆಗಳನ್ನು ಸೇರಿಕೊಂಡು ಕೊನೆಗೆ ಕಡಲನ್ನು ಅಂದರೆ ಸಮುದ್ರ ಮತ್ತು ಸರೋವರಗಳನ್ನು ಸೇರ್ತದೆ. ಕೆಲವೊಂದು ಭಾಗ ಏನಾಗ್ತದೆ ಕೆರೆ ಮತ್ತು ಜಲಾಶಯಗಳಲ್ಲಿ ತುಂಬಿಕೊಳ್ತದೆ. ಭೂಮಿಯ ಮೇಲೆ ಹರಿದು ಹೋಗ್ತಕ್ಕಂಥ ನೀರಿನ ಇನ್ನೊಂದು ಭಾಗ ನೆಲದೊಳಗೆ ಅಂದರೆ ಭೂಮಿಯ ಗರ್ಭದೊಳಗೆ ಇಂಗಿಕಾರ ಕೆಳಗಡೆ ಹೋಗ್ತದೆ. ಆಮೇಲೆ ಕ್ರಮೇಣ ಶಿಲೆಗಳ ಬಿರುಕುಗಳ ಸೆಲೆಗಳ ನಡುವೆ ಅಂದರೆ ಭೂಮಿಯ ಕೆಳಗಡೆ ಈ ಶಿಲೆಗಳದಾವು ಎಲ್ಲೋ ಕೂಡ ಶಿಲಾಗೋಲದಲ್ಲಿ ಶಿಲೆಗಳ ಬಿರುಕಿರ್ತದೆ, ಬಿರುಕಿನ ನಡುವೆ ನೀರು ಸೇರ್ಕೊಂತದೆ. ಅದರ ಜೊತೆಗೆ ಮಣ್ಣಿನ ಕಣಗಳಿರ್ತಕ್ಕಂಥ ರಂಧ್ರದಲ್ಲಿ ಸೇರಿಕೊಂಡು ಅದು ಅಂತರ್ಜಲ ಅಂತ ಹೇಳ್ತಾರೆ. ಅದನ್ನು ಅಂತರ್ಜಲಗಳಲ್ಲಿ ಇರ್ತಕ್ಕಂಥ ನೀರನ್ನ ನಾವು ಅಂತರ್ಜಲಗಳ ಜಲಭರ ಅಥವಾ ಅಕ್ವಿಫರ್ಸ್ ಅಂತ ಕರಿತೀವಿ. ಆತ್ಮೀಯರೇ, ತಾವು ಇಲ್ಲಿ ತನಕ ಹೊತ್ತಿನಗೌಡರು ಹೇಳಿದ್ದನ್ನ ಕೇಳಿದ್ರಿ, ಅವ್ರ ಜೊತೆಗೆ ಮಾತಾಡಬೇಕು ಅಥವಾ ತಮ್ಮ ಏನು ಸಂದೇಹಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತಂದ್ರೆ ಅವ್ರ ಜೊತೆಗೆ ತಾವು ಮಾತಾಡಬಹುದು. ಅದಕ್ಕಾಗಿ ಅವರ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು 9850686944 ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ಮಾದೇವಗೌಡ ಹುತ್ತಿನಗೌಡರೆ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ನೀರಿನ ಬಗ್ಗೆ ವಿಶೇಷವಾಗಿ ನೀರಿನ ವಿಜ್ಞಾನದ ಬಗ್ಗೆ ಅಂದ್ರೆ ನಾವು ಜಲವಿಜ್ಞಾನ ಅಂತ ಹೇಳ್ತೀವಿ, ಜಲಶಾಸ್ತ್ರ ಅಂತ ಹೇಳ್ತೀವಿ, ಮತ್ತ ಯಾವ ರೀತಿ ನೀರು ಮತ್ತ ಮಣ್ಣಿನ ರಚನೆ ಆಗಿದೆ ಅಸ್ತಿತ್ವಕ್ಕೆ ಅವು ಬಂದು ಅದರ ನಂತರ ನೀರು ಮತ್ತ ಮಣ್ಣು ಅಲ್ಲದೆ ಕೃಷಿ ಯಾವ ರೀತಿ ಒಂದಕ್ಕೊಂದು ತಳಕ್ ಹಾಕೊಂಡವ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ. ಅದರ ಜೊತೆಗೆ ಇಲ್ಲಿ ನಮ್ಮ ರೈತರು ಗಮನಿಸಬೇಕಾದಂತಹ ಒಂದು ಮುಖ್ಯವಾದಂತಹ ಅಂಶ ಏನಂತಂದ್ರೆ ನೀರು ಬಹಳ ಲಿಮಿಟೆಡ್ ಇರುವಂತಹ ಒಂದು ಸಂಪನ್ಮೂಲ, ಅದನ್ನ ನಾವು ಸೂಕ್ತವಾಗಿ ಸಮರ್ಪಕವಾಗಿ ಬಳಸಿ ಹೆಚ್ಚಿನ ಇಳುವರಿ ತೆಗೆದ ಕಡೆ ಲಕ್ಷ್ಯ ಕೊಡಬೇಕು. ಅದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಂಡು ಹೋಗುವತ್ತ ನಾವು ಲಕ್ಷ್ಯ ವಹಿಸಬೇಕು. ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ತಮಗೂ ಹಾಗೂ ಎಲ್ಲ ರೈತ ಬಾಂಧವರು ಕೂಡ ಧನ್ಯವಾದಗಳು. ಇದುವರೆಗೆ ಜಲಶಾಸ್ತ್ರ ಕುರಿತು ವಾಲ್ಮೀಕಿ ಸಂಸ್ಥೆಯ

ಅಶಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ಶ್ರೋತೃ ಬಾಂಧವರೇ, ಹೊಸ ವರ್ಷದ ಕೊಡುಗೆಯಾಗಿ ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರ ಕೆಲವು ಹೊಸ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ. ಶೀಘ್ರದಲ್ಲೇ ಅವತರಿಸಿ ನಿಮ್ಮನ್ನು ಅವು ರಂಜಿಸಲಿವೆ. ನಿರೀಕ್ಷಿಸಿ, ಕೆಲವೇ ದಿನಗಳಲ್ಲಿ FM ಕಂಪನಾಂಕ 101.8 MHz ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೇಲೆ ಹೊಸ ಕಾರ್ಯಕ್ರಮಗಳ ಲಗ್ಗೆ. ಚುಕ್ಕುಳ ಕೈಯಾನ ಬೋರಂಗಿ ಹಾಂಗ, ಚುಕ್ಕುಳ ಕೈಯಾನ ಬೋರಂಗಿ ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ. ಆಡಸ್ತಾನ ಬಲ್ಲಂಗ ಭಗವಾನ, ಆಡಸ್ತಾನ ಬಲ್ಲಂಗ ಭಗವಾನ, ಡಾಡಂದ್ರ ನಡದೇತೇನ, ಡಾಡಂದ್ರ ನಡದೇತೇನ. ಚುಕ್ಕುಳ ಕೈಯಾನ ಬೋರಂಗಿ ಹಾಂಗ, ಚುಕ್ಕುಳ ಕೈಯಾನ ಬೋರಂಗಿ ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ. ಬಣ್ಣ ಬಣ್ಣದ ಪಕ್ಕ ಬಂದು ಕಣ್ಣ ಕನಸ ಪರದಿಯ ಮೇಲ ಕುಣದು, ಬಣ್ಣ ಬಣ್ಣದ ಪಕ್ಕ ಬಂದು ಕಣ್ಣ ಕನಸ ಪರದಿಯ ಮೇಲ ಕುಣದು, ಹಿಡಿದು ಹಾಕಿದ ಮ್ಯಾಲಿನ್ನೇನ, ಹಿಡಿದು ಹಾಕಿದ ಮ್ಯಾಲಿನ್ನೇನ, ಬ್ಯಾಡ ಬ್ಯಾಡಂದ್ರ ನಡದೇತೇನ, ಬ್ಯಾಡ ಬ್ಯಾಡಂದ್ರ. ಚಿಕ್ಕುಳ ಕೈಯಾನ ಬೋರಂಗಿ ಹಾಂಗ, ಚಿಕ್ಕುಳ ಕೈಯಾನ ಬೋರಂಗಿ ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ. ಕಡ್ಡಿ ಪೆಟ್ಟಿಗೆ ಒಳಗ ನೀ ಬಂದಿ, ತಡಿ ತಪ್ಪಲ ಋಣಗುಳ ತಿಂದಿ, ಕಡ್ಡಿ ಪೆಟ್ಟಿಗೆ ಒಳಗ ನೀ ಬಂದಿ, ತಡಿ ತಪ್ಪಲ ಋಣಗುಳ ತಿಂದಿ, ಆಡಿಸಿದಂಗಾಡು ನೀ ಮೌನ, ಆಡಿಸಿದಂಗಾಡು ನಿಮ್ಮೌನ, ಬ್ಯಾಡ ಬ್ಯಾಡಂದ್ರ ನಡದೇತೇನ, ಬ್ಯಾಡ ಬ್ಯಾಡಂದ್ರ ನಡದೇತೇನ. ಚುಕ್ಕುಳ ಕೈಯಾನ ಬೋರಂಗಿ ಹಾಂಗ, ಚುಕ್ಕುಳ ಕೈಯಾನ ಬೋರಂಗಿ ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ, ಅವನ ಕೈಯಾಗ ನಾವು ನೀವು ಹಾಂಗ. ತ್ರಾಣ ಇರು ಮಟ್ಟ ಮಾ ಕೂಟ, ಆಮ್ಯಾಲಿಂದು ಮಕ್ಕಳ ಆಟ, ಪ್ರಾಣ ಇರು ಮಟ್ಟ ಮಾ ಕೂಟ, ಆಮ್ಯಾಲಿಂದು ಬರಿ ಹೂ ಚಾಟ, ಕೊಣ್ಣೂರು ಚಿನುಮಾಯಿ ಕಂದ ಬಾಪು ಗೌಡ, ಕೊಣ್ಣೂರು ಚಿನುಮಾಯಿ ಕಂದ ಬಾಪು ಗೌಡ, ಸಾಕಂದಗಳಿಗೆ ಸರಿ ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿದೆ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯ ಡಾಲ್ಮಿಯ ಸಿಮೆಂಟ್ ಫ್ಯೂಚರ್ ಟುಡೇ ಬನ್ನಿ ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ